ಸಮಸ್ತ ರೈತ ಬಾಂಧವರಿಗೂ ನಾನು ಡಾಕ್ಟರ್ ಸಂಕಲ್ಪ ಸಿಪಿ, ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ಇಲ್ಲಿ ಕೆಲಸ ಮಾಡುತ್ತಿರುತ್ತೇನೆ. ಇವತ್ತು ನಾನು ಹುಳಿ ಮಣ್ಣು ಮತ್ತು ಅದರ ನಿರ್ವಹಣೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಲಿದ್ದೇನೆ. ಅತಿವೃಷ್ಟಿ ಮತ್ತು ಹೆಚ್ಚು ಮಳೆ ಆಗುವುದರಿಂದ ಮಣ್ಣು ಸವಕಳಿ ಹಾಗೂ ಹೆಚ್ಚು ಹುಳಿ ಮಣ್ಣು ಸಮಸ್ಯೆಯಿಂದ ಮಣ್ಣಿನ ಆರೋಗ್ಯ ಕ್ಷೀಣಿಸುತ್ತಿದೆ. ಇದರಿಂದ ವ್ಯವಸಾಯ ಮಾಡುವುದು ಹಲವಾರು ಸಮಸ್ಯೆಗಳು ಎದುರಾಗುತ್ತಿದೆ. ಮಣ್ಣಿನ ಕಣಗಳ ಮೇಲಿರುವ ಧನರೂಪಿತ ಪೋಷಕಾಂಶಗಳು ಧಾತುಗಳು ಬಸಿದು ಹೋಗುತ್ತಿದೆ. ಮಣ್ಣಿನಲ್ಲಿ ಸಮಸ್ಯೆ ಇದರಿಂದ ಉಂಟಾಗುತ್ತಿದೆ. ಬರೀ ಕಣ್ಣಿಗೆ ಸಾಮಾನ್ಯದಂತೆ ಕಾಣುವ ಹಾಗೂ ನಾಲಿಗೆಗೆ ಉಳಿ ಎಂದೆನಿಸದ ಇರುವ ಈ ಮಣ್ಣಿನ ರಸಸಾರವು ಸುಮಾರು 6.5 ಕಡಿಮೆ ಇದ್ದು ಹುಳಿ ಮಣ್ಣು ಜಾತಿಗೆ ಸೇರುತ್ತದೆ. ನಮ್ಮ ರಾಜ್ಯದ ಶೇಕಡಾವಾರು 16.52% ಮಣ್ಣು ಹುಳಿ ಅಂಶವನ್ನು ಹೊಂದಿದೆ. ಹುಳಿ ಮಣ್ಣಿನ ಸಮಸ್ಯೆಗಳೇನೆಂದರೆ, ಈ ಹುಳಿ ಮಣ್ಣುಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಶ್ ಅಂಶವು ಬಸಿದು ಹೋಗಿರುವುದರಿಂದ ರಂಜಕವ ಕೊರತೆವು ಕಂಡುಬರುತ್ತದೆ. ಹಾಗೂ ಅತಿಯಾದ ಹುಳಿ ರಸಸಾರದಿಂದ ಮಣ್ಣಿನ ದೈನಂದಿನ ಜೈವಿಕ ಕ್ರಿಯೆಗಳು ಏರುಪೇರುಗೊಳ್ಳುತ್ತಿದೆ. ಶಿಲೀಂಧ್ರ ರೋಗ ಬಾಧೆಗಳು ಹೆಚ್ಚಾಗುತ್ತಿವೆ. ಹುಳಿ ಅಂಶದ ತೀವ್ರತೆ ಹೆಚ್ಚಾಗಿದ್ದಲ್ಲಿ ಬಿತ್ತನೆ ನಾಟಿ ಮಾಡಿದ ಬೆಳೆಗಳಿಗೆ ಬೆಳವಣಿಗೆ ಇರುವುದಿಲ್ಲ. ಅದರಲ್ಲಿ ಜಂಬಿಟ್ಟಿಗೆ ಮಣ್ಣಿನ ಭತ್ತದ ಗದ್ದೆಯಲ್ಲಿ ಅಲ್ಯೂಮಿನಿಯಂ ಹಾಗೂ ಕಬ್ಬಿಣ ಧಾತುವಿನ ಕರಗುವಿಕೆ ಹೆಚ್ಚಾಗಿ ಬೆಳೆಯುವ ಪೈರಿಗೆ ನಂಜುನ್ನುಂಟು ಮಾಡುತ್ತಿದೆ. ಗದ್ದೆಗಳಲ್ಲಿನ ನಿಂತ ನೀರಿನಲ್ಲಿ ಕಾಣುವ ಎಣ್ಣೆ ಜಿಡ್ಡಿನಂತಹ ಅಂಶದಿಂದ ಈ ಮಣ್ಣನ್ನು ಗುರುತಿಸಬಹುದು. ಮಣ್ಣಿನ ಬಣ್ಣವು ಅತಿ ಕೆಂಪಾಗಿ ತುಕ್ಕಿನ ಬಣ್ಣದಿಂದ ಇರುತ್ತದೆ. ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿ ಕಬ್ಬಿಣ ಹಾಗೂ ಅಲ್ಯೂಮಿನಿಯಂ ಧಾತುಗಳು ರಸಗೊಬ್ಬರದ ರಂಜಕದೊಡನೆ ಬೆರೆತು ನೀರಿನಲ್ಲಿ ಕರಗದ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಫಾಸ್ಫೇಟ್ ಆಗಿ ರೂಪಾಂತರಗೊಂಡು ಬೆಳೆಗಳಿಗೆ ರಂಜಕವು ಲಭ್ಯವಾಗುವುದಿಲ್ಲ. ಹುಳಿ ಮಣ್ಣಿನಲ್ಲಿ ಸುಧಾರಿತ ಕ್ರಮಗಳೇನೆಂದರೆ, ಮಣ್ಣಿನ ಆಮ್ಲತೆಯನ್ನು ನಿವಾರಿಸಲು ಸುಣ್ಣವಿರುವ ಪದಾರ್ಥಗಳನ್ನು ಹಾಕಬೇಕಾಗುತ್ತದೆ. ಯಾವುದೆಂದರೆ ಕ್ಷಾರ ಮಣ್ಣು, ಸುಟ್ಟ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್, ನೀರು ಬೆರೆಸಿದ ಸುಣ್ಣ, ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್, ಡೋಲಮೈಟ್, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೋನೇಟ್, ಕಾಗದ ಕಾರ್ಖಾನೆಯ ರುಜ್ಜು ಹಾಗೂ ಹುಕ್ಕು ಕಾರ್ಖಾನೆಯ ಕಿಟ್ಟ ಮುಂತಾದವುಗಳನ್ನು ಬಳಸಬಹುದಾಗಿದೆ. ಹುಳಿ ಮಣ್ಣಿನಲ್ಲಿ ಸುಧಾರಣೆ ಕ್ರಮಗಳೇನೆಂದರೆ, ಸುಣ್ಣದ ಅವಶ್ಯಕತೆಯ ಪ್ರಮಾಣವನ್ನು ಮಣ್ಣು ಪರೀಕ್ಷಾ ಆಧಾರಿತ ರಸಸಾರದ ಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಹಾಕಬೇಕು. ಸುಣ್ಣದ ಬಳಕೆಯಿಂದ ಮಣ್ಣಿನ ಹುಳಿ ರಸಸಾರವನ್ನು ನಿರ್ವಹಿಸಬಹುದಾಗಿದೆ. ಬೆಳೆಗೆ ಅವಶ್ಯಕವಿರುವ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಅನ್ನು ಕೂಡ ಪೂರೈಸಬಹುದಾಗಿದೆ. ಹುಳಿ ಮಣ್ಣನ್ನು ಸರಿಗೊಳಿಸಲು ಸುಣ್ಣವನ್ನು ಬಿತ್ತನೆಗಿಂತ 3-4 ವಾರಗಳ ಮುಂಚಿತವಾಗಿ ಮಣ್ಣಿನಲ್ಲಿ ತೇವಾಂಶವಿರುವಾಗ ಸುಣ್ಣದ ನುಣ್ಣನೆಯ ಪುಡಿಯನ್ನು ಸೇರಿಸಿ 2-3 ದಿನಗಳ ನಂತರ ಉಳುಮೆ ಮಾಡಬೇಕಾಗಿದೆ. ಆದುದರಿಂದ ಮುಂಗಾರಿನ ಮೊದಲಿಗೆ 2-3 ಬಾರಿ ಮಳೆಯ ನಂತರ ಅಥವಾ ಹಿಂಗಾರಿನ ಕೊನೆಯ ಹಂತವು ಸೂಕ್ತವಾಗಿರುತ್ತದೆ. ನೀರಾವರಿ ಇರುವಂತಹ ರೈತರು ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಸುಣ್ಣವನ್ನು ಹಾಕಬಹುದಾಗಿದೆ. 2 ಅಥವಾ 2 ಹೆಚ್ಚು ಬೆಳೆಗಳನ್ನು ಸರದಿ ಪದ್ಧತಿಯಲ್ಲಿ ಬೆಳೆಯುವುದಾದರೆ ಯಾವ ಬೆಳೆಗೆ ಸುಣ್ಣವನ್ನು ಅವಶ್ಯಕತೆ ಅಧಿಕವಾಗಿ ಬೇಕಾಗುತ್ತದೆಯೋ ಆ ಬೆಳೆಯ ಗಮನದಲ್ಲಿಟ್ಟುಕೊಂಡು ಅದನ್ನು ಬಿತ್ತನೆ 3-4 ಮುಂಚಿತವಾಗಿ ಸುಣ್ಣವನ್ನು ಮಣ್ಣಿಗೆ ಒದಗಿಸಬೇಕು. ರೈತ ಬಂದವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರ್ 9338-22-7747 ಈ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೇಳುಗರೆ, ಇದೊಂದು ಪ್ರಕಟಣೆ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾದ ದಾವಣಗೆರೆ ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿ ಉತ್ತರ ಬರೆದು ಬಹುಮಾನ ಪಡೆದ ಅದೃಷ್ಟಶಾಲಿ ಕೇಳುಗರು ಎಂಜೈರಪ್ಪ, ಗೋಸಿಕೆರೆ ಪೋಸ್ಟ್, ಚಳ್ಳಕೆರೆ ತಾಲೂಕು, ಶಿವಾನಂದ ಬಿ, ಸನ್ ಆಫ್ ವಿ, ಹಲಗತ್ತಿ, ಗಣಪತಿ ದೇವಸ್ಥಾನ ಹತ್ತಿರ, ಕಸಬಾ ಓಣಿ, ನರಗುಂದ ತಾಲೂಕು, ಗದಗ ಜಿಲ್ಲೆ, ಹೆಚ್ಚು ಹೊನ್ನೂರಲಿ, ಹನುಮಂತಾಪುರ ಪೋಸ್ಟ್, ಜಗಳೂರು ತಾಲೂಕು, ಉಷಾ ಎಂ, ಡಾಟರ್ ಆಫ್ ಮಂಜಣ್ಣ, ಬಚ್ಚಬೋರನಹಟ್ಟಿ, ಚಿತ್ರದುರ್ಗ ತಾಲೂಕು, ಗೌರಮ್ಮ, ಅಂಬೇಡ್ಕರ್ ನಗರ, ಚಳ್ಳಕೆರೆ, ಪುಷ್ಪಾವತಿ, ಗೋಸಿಕೆರೆ ಪೋಸ್ಟ್, ಚಳ್ಳಕೆರೆ ತಾಲೂಕು, ಪಾಪಕ್ಕ, ನನ್ನಿವಾಳ, ಚಳ್ಳಕೆರೆ ತಾಲೂಕು, ಲಕ್ಷ್ಮೀದೇವಿ, ವೈಫ್ ಆಫ್ ನಿಂಗಣ್ಣ, ಪೂಜಾರಹಳ್ಳಿ ಪೋಸ್ಟ್, ಕೂಡ್ಲಿಗಿ ತಾಲೂಕು, ಗೀತಾ, ಪೂಜಾರಹಳ್ಳಿ, ಕೂಡ್ಲಿಗಿ ತಾಲೂಕು, ತಿಪ್ಪಣ್ಣ, ಸನ್ ಆಫ್ ಸಿದ್ದಣ್ಣ, ಪೂಜಾರಹಟ್ಟಿ, ಹಾನಗಲ್ಲ ಪೋಸ್ಟ್, ಮೊಳಕಾಲ್ಮೂರು ತಾಲೂಕು, ಬಿಎ ರಾಜಪ್ಪ ನಿಬಗೂರು, ಬಿದರಕೆರೆ ಪೋಸ್ಟ್, ಜಗಳೂರು ತಾಲೂಕು, ಅಬ್ದುಲ್ ವಾಜೀದ್, ಮತಿಘಟ್ಟಹಳ್ಳಿ, ಅಸಗೋಡು ಪೋಸ್ಟ್, ಜಗಳೂರು ತಾಲೂಕು, ಕೆ ಕೆಂಚಮ್ಮ, ಅಸಗೋಡು ಪೋಸ್ಟ್, ಜಗಳೂರು ತಾಲೂಕು, ಎಸ್ ವನಿತಾ, ಡಾಟರ್ ಆಫ್ ಜಿಸಿ ಶಿವಕುಮಾರ್, ಸಾಗಲಗಟ್ಟೆ, ಗುತ್ತಿದುರ್ಗ ಪೋಸ್ಟ್, ಜಗಳೂರು ತಾಲೂಕು.

ಒಂದೇನಂತಂದ್ರೆ ಈ ಕಂದಕ ಬದುಗಳನ್ನ ನಮ್ಮ ಹೊಲದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಮಾಡೋದಿರ್ಬೋದು, ಮತ್ತೆ ಇಳಿಜಾರಿಗೆ ಅಡ್ಡಲಾಗಿ ನಾವು ಬಿತ್ತನೆ ಮಾಡೋದಿರ್ಬೋದು, ಈ ರೀತಿಯ ಒಂದು ತಾಂತ್ರಿಕತೆಗಳನ್ನ ಬಳಸೋದು, ನಮ್ಮ ಜಮೀನಲ್ಲಿ ಕೃಷಿ ಹೊಂಡಗಳನ್ನ ನಾವು ಮಾಡ್ಕೊಳ್ಳೋದಿರ್ಬೋದು. ತದನಂತರದಲ್ಲಿ ನಮ್ಮ ಊರಿನ ಜಮೀನಲ್ಲಿ ಬಂದಿರತಕ್ಕಂತ ಮಳೆ ನೀರು ನಮ್ಮ ಊರಿನ ಕೆರೆಗೆ ಹರಿದು ಹೋಗುವ ಹಾಗೆ ನೋಡ್ಕೊಳ್ಳೋದು, ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಬೋರ್ವೆಲ್ಗಳನ್ನು ಇತ್ತೀಚೆಗೆ ಜಾಸ್ತಿ ಆಗಿದ್ದಾವೆ. ಮಳೆಗಾಲದಲ್ಲಿ ಬೋರ್ವೆಲ್ಗಳಿಗೆ ಬೋರ್ವೆಲ್ ರೀಚಾರ್ಜಿಂಗ್ ಯೂನಿಟ್ ಅಂತ ಏನ್ ಮಾಡ್ಕೊಂತೀವಿ ನಾವು, ಈಗ ಬೋರ್ವೆಲ್ ಮರುಪೂರಣ ಘಟಕಗಳನ್ನ ನಾವು ಹೆಚ್ಚಾನು ಹೆಚ್ಚು ಮುಂದಿನ ದಿನಗಳಲ್ಲಿ ಮಾಡ್ಕೋಬೇಕಾಗುತ್ತೆ ಸರ್. ಒಳ್ಳೇದು ಸಣ್ಣಗೌಡ್ರೆ, ಇಲ್ಲೇ ತನಕ ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಎಚ್ಎಂ ಸಣ್ಣಗೌಡರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. मान गया अब सारा संसार. किसानों को मिलेट्स की खेती के लिए प्रोत्साहित कर उन्हें आर्थिक रूप से सशक्त बनाने और आम लोगों को मिले